ಸಣ್ಣ ಕರ್ಮ ಮಾಡಿದರೂ ಕೊಡು ಕರ್ಮಬಂಧನದಿಂದ ವಿಮೋಚನೆ. ಫಲದಾಸೆ ಬಿಟ್ಟು ನೀನು ಕರ್ಮ ಮಾಡುವಾಗ ಕರ್ಮಾಂಗಗಳಲ್ಲಿ ಲೋಪದೋಷ ಬಂದರೂ ಚಿಂತೆಯಿಲ್ಲ. ಕರ್ಮಜನ್ಯವಾಗಿರ್ತಕ್ಕಂಥ ಪಾಪ ಪುಣ್ಯ ಎರಡೂ ಕೂಡ ನಿನಗೆ ಬಂಧಕ ಆಗೋದಿಲ್ಲ ಅನ್ನೋದನ್ನು ತಿಳಿಸ್ತಾರೆ. ಲೋಪವಾದರೂ ಸರಿಯೇ ಕರ್ಮಜ, ಪಾಪ ಪುಣ್ಯಗಳೆರಡೂ ನಿನ್ನನ್ನು ಲೇಪಿಸವು. ನಿಷ್ಕಾಮಕನು ನೀನಾಗಿ ಮಾಡುತ್ತಿರೆ. ಸೌಪರ್ಡಿ ವರಹವನ್ನು ನಿನ್ನ ಮಹಾಪರಾಧಗಳೆಣಿಸದಲೇ ಸ್ವರ್ಗ ಅಪವರ್ಗದೊಳಿಟ್ಟು ಸಲಹುವ ಸತತ ಸುಖ ಸಾಂದ್ರ. ನೀನು ನಿಷ್ಕಾಮ ಕರ್ಮವನ್ನೇ ಮಾಡ್ತಾ ಇದ್ದರೆ ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸವು. ಎರಡೂ ಕೂಡ ನಿನಗೆ ಲೇಪ ಆಗೋದಿಲ್ಲ, ಮೋಕ್ಷಕ್ಕೆ ಪ್ರತಿಬಂಧಕ ಆಗೋದಿಲ್ಲ. ಹಾಗಾದರೆ ಏನಾದರೂ ಕರ್ಮದ ಅಂಗಗಳಲ್ಲಿ ಲೋಪ ಆದರೆ ಅಂತ ಪ್ರಶ್ನೆ ಬಂದರೆ, ಲೋಪವಾದರೂ ಸರಿಯೇ, ಏನಾದರೂ ಲೋಪ ಆದರೂ ಸರಿಯೇ ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸೋದಿಲ್ಲ. ಕಾರಣ ನಿಷ್ಕಾಮಕರು ನೀನಾಗಿ ಮಾಡುತ್ತೀರಿ. ನೀನು ನಿಷ್ಕಾಮ ಕಾರ್ಯವನ್ನು ಕರ್ಮವನ್ನು ಮಾಡಿದ್ರೆ ನಿನಗೆ ಆ ಕರ್ಮದ ಲೇಪ ಅನ್ನೋದು ಕಿಂಚಿತ್ತು ಆಗೋದಿಲ್ಲ. ಕರ್ಮದ ಅಂಗಗಳಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಲೋಪದೋಷಗಳು ಘಟಿಸ್ತವೆ. ಸಂಕಲ್ಪವನ್ನು ತಪ್ಪು ತಪ್ಪಾಗಿ ಮಾಡ್ತೀವಿ. ದೇಶ, ಕಾಲ, ಅವತ್ತಿನ ನಕ್ಷತ್ರ, ತಿಥಿ, ಆ ಕರ್ಮಾಭಿಮಾನಿ ದೇವತೆ ಸ್ಮರಣೆ, ಹೀಗೆ ನಾನಾ ಕಾರಣಗಳಿಂದ ಜೀವ ತಪ್ಪುಗಳನ್ನು ಲೋಪಗಳನ್ನು ಮಾಡ್ತಾನೆ. ಆದರೂ ಕೂಡ ನಿಷ್ಕಾಮಕನು ನೀನಾಗಿ ಮಾಡುತ್ತೀರೇ, ನೀನದನ್ನು ನಿಷ್ಕಾಮವಾಗಿ ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮನ ಅನುಸಂಧಾನದಿಂದ ಭಕ್ತಿಯಿಂದ ಕರ್ಮವನ್ನು ಮಾಡಿದರೆ ಕರ್ಮಜ ಕರ್ಮದಿಂದ ಜನ್ಯವಾಗಿರ್ತಕ್ಕಂಥ ಪಾಪ ಪುಣ್ಯಗಳೆರಡೂ ಲೇಪಿಸವು, ನಿನ್ನನ್ನು ಲೇಪ ಮಾಡೋದಿಲ್ಲ. ಲೋಪವಾದರೂ ಸರಿಯೇ ತಪ್ಪುಗಳಿದ್ದರೂ ಅದನ್ನು ಕ್ಷಮಿಸ್ತಾನೆ ಕರುಣಾ ಸಮುದ್ರನಾಗಿರ್ತಕ್ಕಂಥ ಪರಮಾತ್ಮ ಅಂತ. ಉದಾಹರಣೆ ಕೊಡೋದಾದರೆ, ಭಗವಂತನ ಪೂಜಾ ರೂಪವಾಗಿ ನಿಷ್ಕಾಮ ಕರ್ಮವನ್ನೇ ಮಾಡ್ತಾ ಇದ್ದಾಗ ಉಪಕ್ರಮ ಮಾತ್ರ ಮಾಡಿರ್ತೀವಿ, ಇನ್ನು ಕರ್ಮವನ್ನು ಪ್ರಾರಂಭ ಅಷ್ಟೇ ಮಾಡಿರ್ತೀವಿ. ಅದನ್ನು ಏನೋ ಕಾರಣಾಂತರದಿಂದ, ದೈಹಿಕ ಅಥವಾ ಮಾನಸಿಕ ಆಲಸ್ಯದಿಂದಲೋ ಅಥವಾ ಅಪಮೃತ್ಯು ಬಂದೋ ಮತ್ತೇನೋ ಕಾರಣಕ್ಕೆ ಕರ್ಮ ಮಧ್ಯದಲ್ಲೇ ನಿಂತು ಹೋದರೆ ಅವಾಗ ಏನಾಗತ್ತೆ ಅಂತ ಪ್ರಶ್ನೆ ಬಂದರೆ, ಅದನ್ನು ಮುಂದುವರಿಸೋಕ್ಕಾಗದೇ ಇದ್ದರೂ ಕೂಡ ನಿಷ್ಫಲವಾಗಿ ಹೋಗೋ ಅಪಾಯ ಇಲ್ಲ. ಶಾಸ್ತ್ರ ತಿಳಿಸತ್ತೆ, ಪ್ರಾರಂಭ ಮಾತ್ರ ಮಿಚ್ಚಾವ ವಿಷ್ಣು ಧರ್ಮೇ ನ ನಿಷ್ಫಲ ಅಂತ. ಪ್ರಾರಂಭ ಮಾಡಿದರೂ ಸಾಕು, ಮಾಡಬೇಕು ಒಂದು ಇಚ್ಛೆ ಅಪೇಕ್ಷೆಯನ್ನು ಪಟ್ಟಿದ್ರೂ ಸಾಕು, ಅದು ನಿಷ್ಫಲ ಆಗೋದಿಲ್ಲ, ಪಾಪವೂ ಬರೋದಿಲ್ಲ. ಭಗವಂತನೇ ಆ ಸಂಕಲ್ಪವನ್ನು ಪೂರ್ತಿ ಮಾಡಿಸ್ತಾನೆ. ಭಗವಂತನ ಪೂಜೆಯನ್ನು ಸ್ವಲ್ಪ ಮಾಡಿದರೂ ಕೂಡ ಅದು ಸಂಸಾರದ ಮಹಾಭಯದಿಂದ ರಕ್ಷಣೆಯನ್ನು ಕೊಡ್ತಾ ಇದೆ. ಅದನ್ನು ಬಿಟ್ಟು ಬಂಧಕವಾಗಿರ್ತಕ್ಕಂಥ ಸಕಾಮ ಕರ್ಮದ ಪುಣ್ಯ ನಮಗೆ ಲೇಪ ಆಗತ್ತೆ. ಆದ್ದರಿಂದ ಕಾಮ್ಯಕರ್ಮವನ್ನು ಅಥವಾ ಸಕಾಮಕರ್ಮವನ್ನು ಮಾಡೋದಕ್ಕೆ ಶಾಸ್ತ್ರ ವಿಧಿಸೋದಿಲ್ಲ. ಕೇವಲ ನಿಷ್ಕಾಮಕರು ನೀನಾಗಿ ಮಾಡುತ್ತೀರಿ ಅಂತ. ಕಾಮ್ಯಕರ್ಮ ಮಾಡಿದ್ರೆ ಅದರಲ್ಲಿ ಲೋಪದೋಷಗಳು, ಅದು ನಮ್ಮ ಜೀವಕೃತ ದೋಷ ಪ್ರಮಾದದಿಂದ ಅಥವಾ ಅಶಕ್ತಿಯಿಂದ ಅಥವಾ ವಿಘ್ನಾದಿಗಳಿಂದ ಲೋಪದೋಷಗಳು ಉಂಟಾದರೆ ಆ ಪಾಪದಿಂದ ದೊಡ್ಡ ದೊಡ್ಡ ಭಾರೀ ನಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಬರುತ್ತೆ. ಒಂದು ವೇಳೆ ಒಂದು ಕರ್ಮವನ್ನು ಲೋಪದೋಷಗಳೇನೂ ಆಗದೆ ಅದೃಷ್ಟವಶಾತ್ ಪುಣ್ಯದಿಂದ ಚೆನ್ನಾಗಿ ಮಾಡಿ ಅದರಿಂದ ಒಳ್ಳೆ ಲಾಭನೇ ಬಂತು ಅಂತಾದರೂ ಕೂಡ ಆ ಪುಣ್ಯ ಲೇಪ ಆಗತ್ತೆ. ಹೇಗೆ ಅಂದರೆ, ಕಜ್ಜಿ ತುರಿಸುವಾಗ ತಾಮಸವಾಗಿರ್ತಕ್ಕಂಥ ಸುಖ ಮತ್ತೆ ಅದೇ ಕರ್ಮ ಮಾಡಬೇಕು ಅಂತ ಅನಿಸತ್ತೆ. ಕಜ್ಜಿಯನ್ನು ತುರಿಸ್ತಾ ಇದ್ದರೆ ಏನೋ ಒಂಥರ ಆನಂದ, ಮತ್ತೆ ಅದ್ರ ಮೇಲೆ ಕೈಯಾಡಿಸ್ಬೇಕು ಅಂತ, ಆ ರೀತಿಯಾಗಿ ಮತ್ತೆ ಮತ್ತೆ ಅದನ್ನೇ ಮಾಡಬೇಕು ಅಂತ ಅಂತಾರೆ. ಆದ್ದರಿಂದ ಪುಣ್ಯಫಲ ಉಣ್ಣೋದಕ್ಕೆ ಅವಕಾಶನೇ ಇಲ್ಲದೆ ಇದ್ದಂಗಾಗಿ ಅದು ಒಂದು ರೀತಿಯಲ್ಲಿ ಬಾಧಕ ಆಗತ್ತೆ, ಅನಿಷ್ಟ ಆಗತ್ತೆ. ಆದ್ದರಿಂದ ಕರ್ಮಜನ್ಯವಾಗಿರ್ತಕ್ಕಂಥ ಪುಣ್ಯ ಪಾಪಗಳೆರಡೂ ಲೇಪ ಆಗಬಾರ್ದು. ಅದಕ್ಕೇನು ಮಾಡಬೇಕು, ಸಕಾಮ ಕರ್ಮವನ್ನೇ ತ್ಯಾಗ ಮಾಡಬೇಕು, ನಿಷ್ಕಾಮ ಕರ್ಮವನ್ನೇ ಆಚರಣೆ ಮಾಡಬೇಕು ಅಂತ. ವಿಷಯ ಸುಖಭೋಗದ ಅಪೇಕ್ಷೆಯನ್ನು ಇಟ್ಕೊಳ್ಳದೆ ಭಗವಂತನಿಗೆ ಈ ಕರ್ಮ ಇಷ್ಟ, ಇದನ್ನು ಮಾಡಿದರೆ ಭಗವಂತ ಸಂತುಷ್ಟನಾಗ್ತಾನೆ, ಆದ್ದರಿಂದ ವಿಷ್ಣು ಪ್ರೇರಣೆಯ ವಿಷ್ಣು ಪೂಜಾರ್ಥಮ್ ಅಂಥೇಳಿ ಲೋಕಹಿತಂ ಮಮ ಕರಣೀಯಂ, ಲೋಕಕ್ಕೆ ಹಿತಕಾರಿಯಾಗಿರ್ತಕ್ಕಂಥ ಕರ್ಮವನ್ನೇ ನಾನು ಮಾಡಬೇಕು, ಇದೇ ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದ ಅಂತ. ಈ ರೀತಿಯಾಗಿ ನಾವು ವೈಯಕ್ತಿಕ ಸುಖದ ಅಪೇಕ್ಷೆಯನ್ನು ಬಿಟ್ಟು ಜಗದ್ಹಿತಕ್ಕಾಗಿ ನಾವು ಕರ್ಮವನ್ನು ಮಾಡಿದರೆ ಆ ಕರ್ಮಯೋಗ ಕರ್ಮದಿಂದ ಭಗವಂತನ ಆರಾಧನೆ ಅನ್ನೋದು ಸಾಧ್ಯ ಆಗತ್ತೆ. ಕರ್ಮಯೋಗಿಯಾಗಿರ್ತಕ್ಕಂಥ ಮಿಥಿಲೆ ಚಕ್ರವರ್ತಿ ಜನಕ ಮಹಾರಾಜ ಮಿಥಿಲೆ ಎಲ್ಲ ಸುಡೋ ಸಂದರ್ಭದಲ್ಲಿ ಸ್ವಲ್ಪನೂ ಉದ್ವಿಗ್ನಾಗಲಿಲ್ಲ. ನನಗೆ ನನ್ನ ಇಚ್ಛೆಯಿಂದ ನನಗೆ ಪ್ರಿಯವಾದದ್ದು ಏನೂ ಸುಟ್ಟಿಲ್ಲ ಅಂತ ಹೇಳಿದ್ನಂತೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ. ಅವನ ಇಚ್ಛೆಯಿಂದ ನನಗೆ ಸರ್ವವೂ ಕೂಡ ಪ್ರಿಯ ಅಂತ ಅನಿಸುತ್ತೆ, ಇದು ನನ್ನ ಇಚ್ಛೆಯಿಂದ ಅಲ್ಲ ಅಂಥೇಳಿ. ಅಂತಹ ವೈರಾಗ್ಯ ಶಿಖಾಮಣಿ ಆ ಜನಕ ಮಹಾರಾಜ ಕರ್ಮಯೋಗಿ ಆಗಿದ್ದರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಹೊಂದಿದವನು. ಅವನು ಭಗವಂತನ ಆರಾಧನೆಗಾಗಿ ಎಲ್ಲ ಕರ್ಮ ಮಾಡುವಂತಹ ಕರ್ಮಯೋಗಿ ಅವನು. ಕರ್ಮಯೋಗಿಗಳು ಅಂದರೆ ಜ್ಞಾನ ಇಲ್ಲ ಅಂತಲ್ಲ, ಕರ್ಮ ಪ್ರಧಾನವಾಗಿರುತ್ತೆ, ಜ್ಞಾನ ಕಡಿಮೆ ಇರುತ್ತೆ. ಜ್ಞಾನ ಯೋಗಿಗಳು ಅಂದರೆ ಜ್ಞಾನಕ್ಕೆ ಪ್ರಾಧಾನ್ಯ, ಕರ್ಮ ಕಡಿಮೆ ಇರುತ್ತೆ ಅಂತ ಇಷ್ಟೇ ಅರ್ಥ. ಆದ್ದರಿಂದ ಜನಕ ಮಹಾರಾಜ ಮಹಾಜ್ಞಾನಿಯವನು, ಆದರೂ ಕರ್ಮಯೋಗಿ ಅಂಥೇಳಿ ಹೀಗೆ ಭಗವಂತನನ್ನು ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥ ಜ್ಞಾನಿ. ಸಾಕ್ಷಾತ್ ಲಕ್ಷ್ಮೀದೇವಿಯ ಸೀತಾದೇವಿಯಾಗಿ ಅವತಾರ ಮಾಡಿರುವಂಥದ್ದು ಶ್ರೀರಾಮಚಂದ್ರನನ್ನೇ ಅಳಿಯನಾಗಿ ಮಾಡಿಕೊಂಡ ಮಹಾಜ್ಞಾನಿ, ಮಹಾಪುಣ್ಯವಂತ. ಹೀಗೆ ಭಗವಂತನ ಮಂಗಳ ರೂಪವನ್ನು ಕಣ್ಣಾರೆ ಕಂಡು ಸವಿದಿದ್ದ ಅವನು, ಅವನಿಗೆ ವಿಷಯ ಪದಾರ್ಥದ ಭೋಗದಲ್ಲಿ ಕಿಂಚಿತ್ತೂ ಅಪೇಕ್ಷೆ ಅನ್ನೋದು ಬರ್ತಿರಲಿಲ್ಲ. ಆದ್ದರಿಂದ ವಿಷಯಾಸಕ್ತಿಯನ್ನು ಬಿಟ್ಟು ನಿಷ್ಕಾಮವಾಗಿಯೇ ಕರ್ಮ ಮಾಡಿ ಕೊನೆಗೆ ಮುಕ್ತಿಯನ್ನು ಹೊಂದಿದ. ನಿಷ್ಕಾಮವಾಗಿ ಕರ್ಮಾಚರಣೆಯನ್ನು ಕೇವಲ ಭಗವಂತನ ಪ್ರೀತಿ ಅನುಗ್ರಹ ಸಂಪಾದನೆಗಾಗಿ ಮಾಡಿದರೆ ಫಲ ಏನು ಅಂದರೆ, ನಿನ್ನ ಮಹಾಪರಾಧಗಳೆಣಿಸದಲೆ ಸಲಹುವ ಅಂತ ದಾಸರು. ನಿಷ್ಕಾಮಕನಾಗಿ ಅಂದರೆ ಕೇವಲ ಅಪರೋಕ್ಷ ಜ್ಞಾನ ಪ್ರಾಪ್ತಿಗಾಗಿ ಈ ಕರ್ಮ ಮಾಡುವಂಥ ಸಜ್ಜನ ಹಿಂದೆ ಅಜ್ಞಾನವಶದಿಂದ ಮಹಾಪರಾಧಗಳನ್ನು ಮಾಡಿರ್ತಾನೆ, ಆ ಎಲ್ಲ ಅಪರಾಧಗಳನ್ನು ನೋಡದಲೆ ಸಲಹುವ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಅಂತ ಹಿಂದೆ ಹೇಳಿದ್ರಲ್ಲ, ಆ ರೀತಿಯಾಗಿ ಭಗವಂತ ಅದರ ಕ್ಷಮಾ ಮಾಡ್ತಾನೆ. ತಾನು ಮಾಡ್ತಕ್ಕಂಥ ಕರ್ಮ ತನ್ನದು, ಅದರ ಫಲವು ತನಗೇ ಸೇರಬೇಕು. ನಾನೇ ಕರ್ತೃ, ನಾನೇ ಫಲಭೋಕ್ತೃ ಅಂತ ಅನಾದಿಯಿಂದ ಭಗವಂತನ ಪರಮ ಸ್ವಾತಂತ್ರ್ಯವನ್ನು ತಿರಸ್ಕಾರ ಮಾಡಿ ನಾನೇ ಸ್ವತಂತ್ರ ಕರ್ತೃ, ಅದರ ಫಲಭೋಕ್ತೃ ನಾನೇ ಅಂತ ಈ ರೀತಿಯಾಗಿ ಅನಂತ ಕರ್ಮಗಳನ್ನು ಸದಾ ಮಾಡ್ತಾ ಇರೋದೇ ಜೀವ ತನ್ನ ಪಾರತಂತ್ರ್ಯದ ಅಜ್ಞಾನದಿಂದ ಮಾಡ್ತಕ್ಕಂಥ ಅನಂತ ಅಪರಾಧಗಳು, ಹರಿವಿಸ್ಮರಣೆ ಮೊದಲಾದವು. ತಿರುಪತಿ ಶ್ರೀನಿವಾಸನ ಮುಂದೆ ದೇವಶರ್ಮ ಹೇಳ್ತಕ್ಕಂಥ ಮಾತು, ದೇವಶರ್ಮ ಫಯ ಕುಟುಂಬಕ್ಕೆ ಜೀವನೋಪಾಯವನ್ನು ಕಾಣದೆ ದೇವದೇವ ಶರಣ್ಯ ರಕ್ಷಿಸು ರಕ್ಷಿಸೆನೆ ಕೇಳಿ ತಾವಲಿದು ಪಾಲಿಸಿದ ಸೌಖ್ಯ ಕೃಪಾವಲೋಕನದಿಂದ ಈತನ ಸೇವಿಸದೆ ಸೌಖ್ಯಗಳ ಬಯಸುವ ಅಲ್ಪಮಾನವರು ಅಂತ ಸಕಲ ದುರಿತ ನಿವಾರಣ ಸಂಧಿ ಹೇಳಂತೆ, ನಿನ್ನಲ್ಲಿ ಗುಣಗಳು ಹೇಗೋ ಹಾಗೆ ನನ್ನಲ್ಲಿ ದೋಷಗಳೇ ತುಂಬಿದೆ. ನೀನು ಗುಣಪೂರ್ಣ, ನಾನು ದೋಷಪೂರ್ಣ ಅಂತಾನೆ ದೇವಶರ್ಮ. ಪೂರ್ಣವಾಗಿ ತುಂಬಿದೆ ಆಲಸ್ಯ, ಅಹಂಕಾರ, ಅಜ್ಞಾನ, ಲೋಭ, ಪ್ರಮಾದ. ಹೀಗೆ ನನ್ನ ಯೋಗ್ಯತಾನುಸಾರ ದುರ್ಜನರ ಸಂಘದಿಂದ ನಾನು ಮಾಡಿರುವಂತಹ ಅಪರಾಧಗಳನ್ನು ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಮಹಾಪರಾಧಗಳನ್ನು ನಾನು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸು ಅಂತ ಪಶ್ಚಾತ್ತಾಪಪೂರ್ವಕವಾಗಿ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಪ್ರಾರ್ಥನೆಗೆ ಕರುಣಾ ಸಮುದ್ರನಾಗಿರ್ತಕ್ಕಂಥ ಭಗವಂತ ಭಕ್ತನನ್ನು ಕ್ಷಮ ಮಾಡ್ತಾನೆ. ಆದ್ದರಿಂದ ನಿನ್ನ ಮಹಾಪರಾಧಗಳೆಣಿಸಿದಲೆ ಸಲಹುವ. ಆದ್ದರಿಂದ ಹಿಂದೆ ಎಲ್ಲ ತಪ್ಪುಗಳನ್ನು ಮಾಡಿದ್ದೀನಿ, ಈಗ ನಿಷ್ಕಾಮ ಕರ್ಮವನ್ನು ಮಾಡಬೇಕು, ಭಗವಂತನಲ್ಲಿ ಭಕ್ತಿಯುತವಾಗಿ ಪ್ರೀತಿಯಿಂದ ಪ್ರೇಮದಿಂದ ಮಾಡಬೇಕು. ಕಾಮ್ಯಫಲಗಳನ್ನು ಅಪೇಕ್ಷೆ ಮಾಡಬಾರ್ದು, ಅದೆಲ್ಲ ಮೋಕ್ಷಕ್ಕೆ ಪ್ರತಿಬಂಧಕ ಅನ್ನೋ ಜ್ಞಾನ ಹಿಂದೆ ಇರಲಿಲ್ಲ. ಆ ಜ್ಞಾನ ಇಲ್ಲದೇ ಇದ್ದಾಗ ಬೇಕಾದಷ್ಟು ಮಾಡಿದ್ದೀನಿ, ಈಗ ಜ್ಞಾನ ಬಂದಿದೆ. ಹಂಗಾರೆ ಹಿಂದಿನ ತಪ್ಪುಗಳನ್ನು ಭಗವಂತ ನೆನಪಿನಲ್ಲಿಟ್ಟುಕೊಂಡು ಮತ್ತೆ ಅದಕ್ಕೊಂದಿಷ್ಟು ಶಿಕ್ಷೆ ಕೊಡ್ತಾನ ಅಂತ ಪ್ರಶ್ನೆ ಬಂದರೆ, ನಿನ್ನ ಮಹಾಪರಾಧಗಳೆಣಿಸದಲೇ ಸಲಹುವ ಅಂತ ತಿಳಿಸ್ತಾರೆ. ಬರೇ ಅಷ್ಟೇ ರಕ್ಷಣೆ ಮಾಡ್ತಾನೆ ಅಂದರೆ ಸ್ವರ್ಗ ಅಪವರ್ಗದಲ್ಲಿಟ್ಟು ಸಲಹುವ ಸತತ ಸುಖ ಸಾಂದ್ರ. ನಿಷ್ಕಾಮ ಕರ್ಮ ಮಾಡ್ತಾ ಇರ್ತಕ್ಕಂತಹ ಜೀವನಿಗೆ ಭಗವಂತ ಪ್ರಸನ್ನನಾಗ್ತಾನೆ. ಅಸಾಮರ್ಥ್ಯದಿಂದ ಅವನು ಈಗ ಸ್ವಲ್ಪ ಧರ್ಮವನ್ನು ಆಚರಣೆ ಮಾಡಿದ್ರೂ ಮುಂದಿನ ಜನ್ಮದಲ್ಲಿ ಅವನಿಗೆ ಸ್ವರ್ಗವೇ ಪ್ರಾಪ್ತಿಯಾಗುತ್ತೆ. ನಿಷ್ಕಾಮವಾಗಿ ಮಾಡಿದ್ದರಿಂದ ಅವನು ಅಲ್ಲೂ ಕೂಡ ವಿಷಯ ಸುಖವನ್ನು ತಿರಸ್ಕಾರ ಮಾಡಿ ದೇವತೆಗಳ ಸಹವಾಸದಿಂದ, ದೇವತೆಗಳ ಪರಮಾನುಗ್ರಹದಿಂದ ಜ್ಞಾನ ಸಾಧನೆಯನ್ನು ಮಾಡ್ತಾನೆ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಪಾಂಡವರ ವನವಾಸ ಕಾಲದಲ್ಲಿ ಸ್ವರ್ಗಕ್ಕೆ ಹೋಗಿರ್ತಕ್ಕಂಥ ಅರ್ಜುನ ಅಲ್ಲಿ ಊರ್ವಶಿ ಪ್ರಣಯಕ್ಕೆ ಎಷ್ಟು ಆಗ್ರಹ ಮಾಡಿದರೂ ಅವಳನ್ನು ತಾಯಿಯಂತೆ ಭಕ್ತಿಯಿಂದ ಕಂಡು ಎಲ್ಲ ದಿಕ್ಪಾಲಕರುಗಳಿಂದ ಅಸ್ತ್ರಮಂತ್ರ ಉಪದೇಶಗಳನ್ನೆಲ್ಲ ಕೇಳಿ ಪಡ್ಕೋತಾನೆ. ಹಾಗೆ ನಿಷ್ಕಾಮಕರ್ಮಿಯೂ ವಿಶೇಷ ಜ್ಞಾನ ಸಾಧನೆಯನ್ನು ಮಾಡಿ ಭಗವಂತನ ಮಹಾಪ್ರಸಾದದ ಬಲದಿಂದ ಅಪರೋಕ್ಷ ಮೋಕ್ಷಗಳನ್ನು ಪಡ್ಕೋತಾನೆ. ಕಾಮ್ಯಕರ್ಮಿ ಕಾಮ್ಯಪುಣ್ಯದಿಂದ ಸ್ವರ್ಗವನ್ನು ಪಡೆದರೆ ಅಲ್ಲಿ ವಿಶೇಷ ಸುಖವನ್ನು ಉಂಡು ಪುಣ್ಯ ತೀರಿದಾಗ ಸ್ವರ್ಗದಿಂದ ಚ್ಯುತನಾಗಿ ಮತ್ತೆ ಭೂಮಿಯಲ್ಲಿ ಹಿಂತಿರುಗಿ ಬಂದು ಹಿಂದೆ ಹೇಗೆ ಸಂಸಾರದ ದುಃಖವನ್ನು ಉಣ್ತಿದ್ನೋ ಈಗಲೂ ಅದೇ ರೀತಿಯಾಗಿ ದುಃಖವನ್ನು ಉಣ್ತಾನೆ. ಸ್ವಭಾವದಿಂದ ಅವನು ತಾಮಸನೇ ಆಗಿದ್ದರೆ ಸ್ವರ್ಗದಲ್ಲೂ ಅಂದರೆ ಅವನಿಗೆ ಸಿಗುವಂಥ ಸ್ವರ್ಗ ಪುಣ್ಯಕರ್ಮ ಮಾಡಿದವರಿಗೆ ಸಿಗುವಂಥದ್ದಲ್ಲ, ಸಾಂಕಲ್ಪಿಕ ಸ್ವರ್ಗ. ಅಲ್ಲಿ ಹರಿಗುರುಗಳ ದ್ರೋಹವನ್ನು ಮಾಡಿ ತಮೋಭಾಗಿಯಾಗ್ತಾನೆ. ನಿಷ್ಕಾಮಕರ್ಮಿ ಸತತ ಸುಖ ಸಾಧನನಾಗಿರ್ತಕ್ಕಂಥ ಭಗವಂತನ ಸಂಘದಲ್ಲಿ ರಕ್ಷಣೆಯಲ್ಲಿ ನಿತ್ಯ ಸುಖಿಯಾಗಿ ಇರ್ತಾನೆ. ಹೀಗೆ ಒಂದು ಪದ್ಯದಲ್ಲಿ ನಮಗೆ ಎಷ್ಟೆಲ್ಲ ಸಂದೇಶ ಕೊಡ್ತಾರೆ. ಲೋಪವಾದರೂ ಸರಿಯೇ, ನೀನು ಲೋಪದೋಷಗಳಾಗತ್ತೆ ಅದರಿಂದ ಕರ್ಮನೇ ಮಾಡಬೇಡ ಅಂತ ಹೇಳಲ್ಲ. ಲೋಪವಾದರೂ ಸರಿಯೇ, ನಿಷ್ಕಾಮಕನು ನೀನಾಗಿ ಮಾಡುತ್ತಿರೆ, ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸವು. ನೀನು ನಿಷ್ಕಾಮವಾಗಿ ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದರೆ ಅದರ ಮಧ್ಯೆ ಲೋಪದೋಷ ಘಟನೆ ಆದರೂ ಕೂಡ ಆ ಕರ್ಮಜನ್ಯವಾಗಿರ್ತಕ್ಕಂಥ ಪಾಪ ಪುಣ್ಯ ಎರಡೂ ನಿನಗೆ ಲೇಪ ಆಗೋದಿಲ್ಲ, ಮೋಕ್ಷಕ್ಕೆ ಸರ್ವತಾ ಪ್ರತಿಬಂಧ ಆಗಲ್ಲ. ಸೌಪರ್ಣಿ ವರವಹನ ಗರುಡವಾಹನನಾಗಿರ್ತಕ್ಕಂಥ ಪರಮಾತ್ಮ ನಿನ್ನ ಮಹಾಪರಾಧಗಳು ಎಣಿಸದಲೇ, ಅಂದರೆ ಆ ಕರ್ಮದಲ್ಲಿರ್ತಕ್ಕಂಥ ವಿಷಪ್ರಾಯವಾಗಿರ್ತಕ್ಕಂಥ ಆ ಎಲ್ಲ ಕರ್ಮದ ಫಲಗಳನ್ನು ತೆಗೆದು ಶುದ್ಧ ಮಾಡಿ ನಿನ್ನ ಮಹಾಪರಾಧಗಳು ಎಣಿಸದಲೇ ಸ್ವರ್ಗ ಅಪವರ್ಗದೊಳಿಟ್ಟು ಸಲಹುವ ಸತತ ಸುಖ ಸಾಂದ್ರ ನಿತ್ಯ ಸುಖಮಯನಾಗಿರ್ತಕ್ಕಂಥ ಪರಮಾತ್ಮ ನಿನ್ನ ಮಹಾಪರಾಧಗಳನ್ನು ಗಣನೆ ಮಾಡದೆ ನಿನ್ನ ಸಾಧನೆಗೆ ತಕ್ಕಂಥ ಗತಿಯನ್ನು ಹೊಂದಿಸ್ತಾನೆ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ, ಯಾಕೆಂದರೆ ಪರಮಾತ್ಮ ಕರುಣಾ ಸಮುದ್ರ ಅನ್ನೋದನ್ನು ತಿಳಿಸ್ತಾರೆ.